ಅಡಿಕೆ ತಳಿಗಳು ಮತ್ತು ಬೀಜೋತ್ಪಾದನೆ ಈ ಕುರಿತು ಡಾ ನಾಗರಾಜ್ ಎನ್ಆರ್ ಸಸ್ಯತಳಿ ಅಭಿವೃದ್ದಿ ವಿಭಾಗದ ಹಿರಿಯ ವಿಜ್ಞಾನಿಗಳು ಐಸಿಎಆರ್ ಸಿಪಿಸಿಆರ್ಐ ವಿಟ್ಲ ಇವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ಡಾಕ್ಟರ್ ನಾಗರಾಜನ್ ಅವರವರು. ನಮಸ್ತೆ ಸರ್. ಡಾಕ್ಟರ್ ನಾಗರಾಜನ್ ಅವರು ನಮ್ಮ ಐಸಿಎಆರ್ ಸಿಪಿಸಿಆರ್ಐ ವಿಟ್ಲ ಇದರಲ್ಲಿ ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಅಡಿಕೆಯ ಗುಣಮಟ್ಟದ ಸಂಕೀರ್ಣ ತಳಿಗಳು ಹಾಗೆ ಬೀಜೋತ್ಪಾದನೆಯ ಬಗ್ಗೆ ನಮಗೆ ಅವರು ವಿವರಿಸಲಿಕ್ಕಿದ್ದಾರೆ. ನಾಗರಾಜ್ ಅವರೇ, ಈಗ ಮುಖ್ಯವಾಗಿ ಈ ಅಡಿಕೆಯ ಒಂದು ವಿಷಯವನ್ನು ತಗೊಂಡ್ರೆ ಸಿಪಿಸಿಆರ್ಐ ವಿಟ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಅಡಿಕೆಯ ಅಭಿವೃದ್ಧಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಈ ಸಿಪಿಸಿಆರ್ಐ ವಿಟ್ಲದ ಒಂದು ಕಾರ್ಯಚಟುವಟಿಕೆಗಳು ಏನು ಸರ್? ನಾವು ಐಸಿಆರ್ ಸಿಪಿಸಿಆರ್ಐ ವಿಟ್ಲ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಆದರೆ, ನಮ್ಮ ಭಾರತ ದೇಶನ ತಗೊಂಡ್ರೆ ನಮ್ಮ ಭಾರತ ದೇಶದ ಕೆಳಗಡೆ ಕೃಷಿ ಮಂತ್ರಾಲಯ ಮತ್ತು ರೈತರ ಕಲ್ಯಾಣ ಅಂತೇಳಿ ಸಚಿವಾಲಯ ಇದೆ ನವದೆಹಲಿಯಲ್ಲಿ. ಇದರ ಒಳಗಡೆ ಒಂದು ಆಟೋನಮಸ್ ಬಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಐಸಿಆರ್ ಅಂತೇಳಿ ಕರಿತೀವಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಂತೇಳಿ. ಇದರ ಒಳಗಡೆ ನಮ್ಮ ದೇಶಾದ್ಯಂತ 100ಕ್ಕಿಂತ ಹೆಚ್ಚು ಸಂಶೋಧನಾ ಸಂಸ್ಥೆಗಳಿದೆ. ಈ ಎಲ್ಲಾ ಸಂಶೋಧನಾ ಸಂಸ್ಥೆಗಳಿಗೆ ಐಸಿಆರ್ ಅಥವಾ ಭಾರತ ಸರ್ಕಾರ ಕೆಲವೊಂದು ಬೆಳೆಗಳನ್ನು ಕೊಟ್ಟಿದೆ. ಈ ಎಲ್ಲಾ ಸಂಶೋಧನಾ ಸಂಸ್ಥೆಗಳು ಆ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಸಬೇಕು, ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು. ಆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಆದ್ಮೇಲೆ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈಗ ತಂತ್ರಜ್ಞಾನಗಳು ಅಂದರೆ ಆಹಾ ಬೆಳೆಗೆ ಸಂಬಂಧಪಟ್ಟ ತಳಿಗಳಿರ್ಬೋದು, ಸುಧಾರಿತ ತಳಿಗಳಿರ್ಬೋದು, ಸಂಕರಣ ತಳಿಗಳಿರ್ಬೋದು, ಉತ್ಪಾದನಾ ಪದ್ಧತಿಗಳಿರ್ಬೋದು, ಆ ಬೆಳೆಗೆ ಯಾವ ರೋಗಗಳೆಲ್ಲ ಬಾಧಿಸ್ತದೆ, ಯಾವ ಕೀಟಗಳೆಲ್ಲ ಬಾಧಿಸ್ತದೆ, ಅದನ್ನು ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಆ ಬೆಳೆಯ ಸಂಸ್ಕರಣ ಪದ್ಧತಿಯಾಗಿ ಯಾವ ರೀತಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಸಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಿಪಿಸಿಆರ್ಐಗೆ ಐಸಿಆರ್ ಮುಖ್ಯವಾಗಿ 3 ಬೆಳೆಗಳನ್ನು ಕೊಟ್ಟಿದೆ: ತೆಂಗು, ಅಡಿಕೆ ಮತ್ತು ಕೊಕ್ಕೋ. ಇತ್ತೀಚೆಗೆ ಪಾಲ್ಮಿರಾ ಅಥವಾ ತಾಟಿನಿಂಗು ಅಂತ ಆ ಬೆಳೆನೂ ಸಹ ಸಂಶೋಧನೆಗೆ ಸಿಪಿಸಿಆರ್ ಒಳಗಡೆ ಒಳಪಡಿಸಿರ್ತಕ್ಕಂಥದ್ದು. ಈಗ ನಮ್ಮ ಐಸಿಆರ್ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಇದರ ಮುಖ್ಯಾಲಯ ಬಂದ್ಬಿಟ್ಟು ಕಾಸರಗೋಡ್ನಲ್ಲಿದೆ. ಇದರ ಕೆಳಗಡೆ 2 ಪ್ರಾಂತೀಯ ಕ್ಷೇತ್ರಗಳಿದೆ, ರೀಜನಲ್ ಸ್ಟೇಷನ್ ಅಂತೇಳಿ ಕರಿತೀವಿ. ಒಂದು ಪ್ರಾಂತೀಯ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದಲ್ಲಿದೆ, ಇನ್ನೊಂದು ನಮ್ಮ ಸಿಪಿಸಿಆರ್ಐ ಪ್ರಾಂತೀಯ ಕ್ಷೇತ್ರ ಕೇರಳ ರಾಜ್ಯದಲ್ಲೇ ಇದೆ, ಕಾಯಂಕುಲಂ ಅಂತಕ್ಕಂಥ ಜಾಗದಲ್ಲಿ. 2 ಪ್ರಾಂತೀಯ ಕ್ಷೇತ್ರಗಳಲ್ಲದೇ ನಮ್ಮ ಸಿಪಿಸಿಆರ್ಐ ಕೆಳಗಡೆ 3 ಸಂಶೋಧನಾ ಕೇಂದ್ರಗಳು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ರಿಸರ್ಚ್ ಸೆಂಟರ್ಸ್ ಅಂತೇಳಿ ಕರಿತೇವೆ. ಇವುಗಳಲ್ಲಿ ಒಂದು ರಿಸರ್ಚ್ ಸೆಂಟರ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, ಸಿಪಿಸಿಆರ್ಐ ಕಿದು ಅಥವಾ ನೆಟ್ಟಣ ಅಂತೇಳಿ ಕರಿತೇವೆ. ಇನ್ನೊಂದನ್ನು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ, ಮೋಹಿತ್ ನಗರ್ ಅಂತಕ್ಕಂಥ ಜಾಗದಲ್ಲಿ. ಇನ್ನೊಂದು ಅಸ್ಸಾಂ ರಾಜ್ಯದಲ್ಲಿದೆ, ಕಾಯಿಕೊಚ್ಚಿ ಅಂತಕ್ಕಂಥ ಜಾಗದಲ್ಲಿ. ಹೀಗೆ ನಮ್ಮ ಸಿಪಿಸಿಆರ್ಐ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಈಗ ಸಿಪಿಸಿಆರ್ ವಿಟ್ಲ ಬಗ್ಗೆ ಹೇಳಬೇಕು ಅಂತಾದ್ರೆ, 1940-50ರ ದಶಕದಲ್ಲಿ ಈ ಅಡಿಕೆ ಉದ್ಯಮದಲ್ಲಿ ಹಲವಾರು ತೊಂದರೆಗಳು ಆಗ್ತಾ ಇತ್ತು. ಆ ತೊಂದರೆಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಐಸಿಆರ್ ಒಂದು ಸಮಿತಿನ ನೇಮಕ ಮಾಡಿತು. ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಿ ನಮಗೊಂದು ವರದಿ ಕೊಡಿ ಅಂತೇಳಿ. ಆ ಸಮಿತಿ ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಿ ಐಸಿಆರ್ಗೆ ಒಂದು ವರದಿನ ಸಲ್ಲಿಸಿದರು. ಆ ವರದಿಯಲ್ಲಿ ಅಡಿಕೆ ಬಗ್ಗೆನೇ ಸಂಶೋಧನೆ ಮಾಡಲಿಕ್ಕೆ ಒಂದು ಅಡಿಕೆ ಸಂಶೋಧನಾ ಕೇಂದ್ರವನ್ನ ತೆರೀಬೇಕು ಅಂತೇಳಿ ಶಿಫಾರಸು ಮಾಡಿದರು. ಈ ಸಮಿತಿಯ ಶಿಫಾರಸಿನ ಪ್ರಕಾರ 1956ರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದಲ್ಲಿ ಸೆಂಟ್ರಲ್ ಅರೆಕನ್ ರಿಸರ್ಚ್ ಸ್ಟೇಷನ್ ಅಂತೇಳಿ ಶುರು ಮಾಡಲಾಯಿತು. ಮೊದಲಿಗೆ ಇದನ್ನು ಸ್ಥಾಪನೆ ಮಾಡಿದ್ದು ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರ ಅಂತೇಳಿ. ಅದೇ ರೀತಿ 1916ರಲ್ಲಿ ಕಾಸರಗೋಡ್ನಲ್ಲಿ ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರ ಅಂತೇಳಿ ಶುರು ಮಾಡಿದ್ರು. ಅದನ್ನ ಐಸಿಎಆರ್ 1970ರಲ್ಲಿ ಈಗಿನ ಸಿಪಿಸಿಆರ್ಐ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತೇಳಿ ಮರುನಾಮಕರಣ ಮಾಡಿದ್ರು. ಆಗ ವಿಟ್ಲಾದಲ್ಲಿದ್ದಂತಹ ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಸಿಪಿಸಿಆರ್ಐ ಕಾಸರಗೋಡ್ನ ಪ್ರಾಂತೀಯ ಕ್ಷೇತ್ರವನ್ನಾಗಿ ಮಾಡಲಾಯಿತು. ಹೀಗೆ ಸಿಪಿಸಿಆರ್ಐ ವಿಟ್ಲ ಸ್ಥಾಪನೆಗೊಂಡಿದ್ದು. ನಮ್ಮ ಸಿಪಿಸಿಆರ್ಐ ವಿಟ್ಲದಲ್ಲಿ ನಾವು 1956ರಿಂದನೂ ಸಹ ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದೇವೆ. ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದು ನಾವು ಸುಮಾರು 11 ತಳಿಗಳು ಅಥವಾ ಸಂಕರಣ ತಳಿಗಳನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ನಮ್ಮ ಸಿಪಿಸಿಆರ್ಐ ವಿಟ್ಲ 1956ರಲ್ಲಿ ಶುರುವಾದ್ಮೇಲೆ ನಾವು ಮೊದಲು ಬಿಡುಗಡೆಗೊಳಿಸಿದಂತಹ ತಳಿ ಮಂಗಳ ಅಂತೇಳಿ, ಈ ತಳಿನ ಬಿಡುಗಡೆಗೊಳಿಸಿದ್ದು ನಾವು 1972ರಲ್ಲಿ. ಈ ತಳಿಯ ವಿಶಿಷ್ಟ ಗುಣಗಳು ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಅಡಿಕೆ ತಗೊಂಡ್ರೆ ಅಡಿಕೆ ತಳಿಗಳು 4-5 ವರ್ಷ ಬೇಕಾಗ್ತದೆ ಪಿಂಗಾರ ಬರಲಿಕ್ಕೆ. ನೀವು ಕೆಲವೊಂದು ಲೋಕಲ್ ತಳಿಗಳಿದೆ, ಲೋಕಲ್ ವೆರೈಟೀಸ್ ಸ್ಥಳೀಯ ತಳಿಗಳಿದೆ, ಅವುಗಳು ಪಿಂಗಾರ ಬರಲಿಕ್ಕೆ 6-7 ವರ್ಷಗಳು ಬೇಕಾಗ್ತದೆ. ಆದ್ರೆ ಈ ಮಂಗಳ ತಳಿಯ ವಿಶಿಷ್ಟ ಗುಣ ಏನಪ್ಪಾ ಅಂದ್ರೆ, ಬೇಗ ಪಿಂಗಾರ ಕೊಡ್ತಕ್ಕಂಥ ತಳಿ, ನಮಗೆ ಸುಮಾರು 3-4 ವರ್ಷಗಳಲ್ಲೇ ಪಿಂಗಾರ ಕೊಡ್ತಕ್ಕಂಥದ್ದು. ಅದೇ ರೀತಿ ಈ ಮಂಗಳ ತಳಿಯ ಮರಗಳ ಗೆಣ್ಣುಗಳನ್ನು ನೋಡಿದ್ರೆ, ಗೆಣ್ಣುಗಳು ತುಂಬಾ ಹತ್ತತ್ರ ಇರ್ತಕ್ಕಂಥದ್ದು. ಈಗ ಯಾವುದೇ ಅಡಿಕೆ ಮರದ ಗೆಣ್ಣುಗಳು ಹತ್ರ ಇದ್ದಷ್ಟು ಮರಗಳು ಜಾಸ್ತಿ ಹತ್ರ ಹೋಗುದಿಲ್ಲ.

ಇವೆರಡರಿಂದ ಬಂದಂತಹ ಹೈಬ್ರಿಡ್ ಏನಿದೆ ಅದು ಕುಬ್ಜತನವನ್ನ ಉಳಿಸಿಕೊಳ್ಳೋದ್ರ ಒಟ್ಟಿಗೆ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.54 kg ಚಾಲಿ ಇಳುವರಿ ದೊರೀತಾ ಇತ್ತು. ಅದನ್ನ ವಿಟ್ಲ ಅಡಿಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆ ಮಾಡಿದೀವಿ, VTLAH 1 ಅಂತೇಳಿ. ಅದೇ ರೀತಿ ಈ ಹಿರೇಳಿ ಗಿಡ್ಡ ತಳಿನ ಮೋಹಿತ್ ನಗರ್ ತಳಿ ಒಟ್ಟಿಗೆ ಸಂಕರಣ ಮಾಡಿರ್ತಕ್ಕಂಥದ್ದು. ಇವೆರಡರ ಮಿಶ್ರಣದಿಂದ ಬಂದಂತಹ ಹೈಬ್ರಿಡ್ ಸಹ ಕುಬ್ಜವಾಗಿದೆ, ಅದರಲ್ಲೂ ಸಹ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.64 kg ಚಾಲಿ ಇಳುವರಿ ದೊರೀತಾ ಇತ್ತು. ಅದನ್ನ ವಿಟ್ಲ ಅಡಿಕೆ ಹೈಬ್ರಿಡ್ 2 ಅಂತೇಳಿ ಬಿಡುಗಡೆ ಮಾಡಿದೀವಿ, VTLAH 2 ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೋಡಿ, ಈ ಕುಬ್ಜ ಸಂಕರಣ ತಳಿಗಳೇನಿದೆ ಎತ್ತರ ಅಥವಾ ಮಧ್ಯಮ ಎತ್ತರ ತಳಿಗಳಿಗೆ ಹೋಲಿಸಿದ್ರೆ ಇಳುವರಿ ಕಡಿಮೆನೆ, ಸರಾಸರಿ ನಮಗೆ 1.5 kg ಚಾಲಿ ಇಳುವರಿ ಒಂದು ಮರದಿಂದ ಒಂದು ವರ್ಷಕ್ಕೆ ದೊರೀತದೆ. ಆದ್ರೆ ನಮಗೆ ಈ ತಳಿಗಳು ಯಾವ ರೀತಿ ಅನುಕೂಲ ಆಗ್ತದೆ ಅಂದ್ರೆ, ಈ ತಳಿಗಳೇನಿದೆ ಭೂಮಿ ಮಟ್ಟದಿಂದ 1 ಅಡಿಯಿಂದನೇ ಪಿಂಗರ ಬಿಡ್ಲಿಕ್ಕೆ ಇಳುವರಿ ಕೊಡ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ನಿಮಗೆ ಇಲ್ಲಿ ಕೂಲಿ ಆಳುಗಳ ಖರ್ಚು ಕಡಿಮೆ. ಉದಾಹರಣೆಗೆ ನಿಮಗೆ ಎತ್ತರ ತಳಿ ಇದೆ ಅಥವಾ ಮಧ್ಯಮ ಎತ್ತರ ತಳಿ ಇದೆ ಅಂದ್ರೆ, ಈಗ ಅಡಿಕೆ ಕೊಯ್ಲಿಗೆ ಸಿದ್ಧವಾಗಿದೆ ಅಥವಾ ಅಡಿಕೆ ಯಾವುದೋ ರೋಗ ಬಾಧೆ ಇದೆ, ಕೀಟ ಬಾಧೆ ಇದೆ, ಅದಕ್ಕೆ ನೀವು ಸಿಂಪರಣೆ ಮಾಡಬೇಕು ಅಥವಾ ಅಡಿಕೆನ ಕೊಯ್ಲು ಮಾಡ್ಬೇಕಂದ್ರೆ ಮರ ಹೇರ್ಬೇಕಾಗ್ತದೆ. ಆದ್ರೆ ಕುಬ್ಜ ತಳಿಗಳೇನಿದೆ ಈ ಭೂಮಿ ಮಟ್ಟದಿಂದ 1 ಅಡಿ 2 ಅಡಿಯಿಂದನೇ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡೋದ್ರಿಂದ ಇದರಲ್ಲಿ ಮರ ಏರೋದು ಬೇಕಾಗುದಿಲ್ಲ, ಮರ ಹತ್ತೋದು ಬೇಕಾಗುದಿಲ್ಲ, ನೀವು ನೆಲದ ಮೇಲೆ ನಿಂತ್ಕೊಂಡು ಎಲ್ಲ ಕೆಲಸಗಳು ಮಾಡಬಹುದಾಗ್ತದೆ. ಹಾಗಾಗಿ ನಮಗೆ ಅನುಕೂಲ ಆಗ್ತದೆ, ಇಳುವರಿ ಕಡಿಮೆ ಆದ್ರೂ ಸಹ ಕೂಲಿಗಳ ಆಳುಗಳ ಖರ್ಚು ಕಡಿಮೆ ಇರೋದ್ರಿಂದ ಆ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ಹಲವಾರು ತಳಿಗಳ ಬಗ್ಗೆ ಹೇಳಿದ್ರಿ, ಇದರ ಮಧ್ಯೆ 2 ಪ್ರಶ್ನೆಗಳು. 1, ಚಾಲಿ ಮತ್ತು ಕೆಂಪಡಿಕೆಗೆ ವಿಶೇಷವಾದಂತಹ ತಳಿಗಳನ್ನು ಬಿಡುಗಡೆ ಮಾಡಿದ್ದೀರಿ, 2ಕ್ಕೂ ಕೂಡ ಉಪಯೋಗ ಆಗುವ ತಳಿಗಳನ್ನು ಹೇಳಿದ್ದೀರಿ. ಮುಖ್ಯವಾಗಿ ಇದರಲ್ಲಿ ಏನು ವ್ಯತ್ಯಾಸಗಳು, ಚಾಲಿ ಮತ್ತು ಕೆಂಪಡಿಕೆ ಮಾಡಬೇಕಿದ್ರೆ ತಳಿಯಲ್ಲಿ ಏನು ವ್ಯತ್ಯಾಸಗಳಿರಬೇಕು? ಈಗ ನೋಡಿ, ಈ ಚಾಲಿ ಅಂತ ಹೇಳ್ಬೇಕು ಅಂತ ಆದ್ರೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಅಡಿಕೆಯನ್ನ ಮರದಲ್ಲಿ ಹಣ್ಣಾಗ್ಲಿಕ್ಕೆ ಬಿಡ್ತೇವೆ. ಮರದಲ್ಲಿ ಹಣ್ಣಾಗ್ಲಿಕ್ಕೆ ಸುಮಾರು 9 ತಿಂಗಳಿಂದ 12 ತಿಂಗಳೆಲ್ಲ ಬೇಕಾಗ್ತದೆ. ಪೂರ್ತಿ ಹಣ್ಣಾದ್ಮೇಲೆ ಅದನ್ನು ಕೊಯ್ಲು ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೇವೆ. 1.5 ತಿಂಗಳು 2 ತಿಂಗಳು ಒಣಗಿಸಿಬಿಟ್ಟು ಸಿಪ್ಪೆ ಸುಳಿದು ಮಾರಾಟ ಮಾಡ್ತೇವೆ. ಇದನ್ನ ಚಾಲಿ ಅಂತೇಳಿ ಕರಿತಕ್ಕಂಥದ್ದು. ನೀವು ಈಗ ಕೆಂಪಡಿಕೆ ಸಂಸ್ಕರಣೆ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಸುಮಾರು 6-7 ತಿಂಗಳು ಹಸಿಕಾಯಿನ ಎಳೆಕಾಯಿನೇ ಕೊಯ್ತಾರೆ. ಕೊಯ್ದ್ಬಿಟ್ಟು ಸಿಪ್ಪೆ ಸುಳಿದು ಬೇಯಿಸಿಬಿಟ್ಟು ಅದಕ್ಕೆ ಬಣ್ಣ ಕಟ್ಟಿ ಒಣಗಿಸಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು. ಈ ಚಾಲಿ ಸಂಸ್ಕರಣೆಗೆ ಏನಿದೆ, ನಿಮಗೆ ಅಡಿಕೆ ದಪ್ಪ ಇದ್ದಷ್ಟು ಮಾರುಕಟ್ಟೆಯಲ್ಲಿ ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ. ಈ ಕೆಂಪಡಿಕೆ ಸಂಸ್ಕರಣೆಗೆ ಸ್ವಲ್ಪ ಗಾತ್ರ ಕಡಿಮೆ ಇದ್ದಷ್ಟು ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಆದ್ರಿಂದ ಈ ತರದ ಮುಖ್ಯ ವ್ಯತ್ಯಾಸಗಳು ಈ ತಳಿ ಇರ್ತದೆ. ಹೌದು, ಇದರ ಜೊತೆ ಕರಾವಳಿಗೆ ಕೆಲವು ತಳಿಗಳನ್ನ ನೀವು ಶಿಫಾರಸು ಮಾಡಿದ್ದೀರಿ, ಕೆಲವನ್ನ ಘಟ್ಟದ ಮೇಲಿನ ಪ್ರದೇಶಗಳಿಗಿರ್ಬೋದು, ಮತ್ತೆ ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೇವೆ ಅಲ್ಲಿಯ ಒಂದು ವಿಭಾಗಕ್ಕೆ ಅನುಕೂಲ ಆಗುವಂತೆ ಕೂಡ ಮಾಡಿದ್ದೀರಿ. ಇದೆರಡಕ್ಕೂ ಕೂಡ ಏನಾದ್ರೂ ವ್ಯತ್ಯಾಸಗಳಿದ್ದಾವೆ ಮುಖ್ಯಗಳಿಗೆ? ಅದನ್ನ ಇಲ್ಲಿ ಬೆಳೆಸಿದ್ರೆ, ಇದನ್ನ ಅಲ್ಲಿ ಬೆಳೆಸಿದ್ರೆ ಏನಾದ್ರೂ ಕೂಡ? ಖಂಡಿತ, ನಾವೇನು ಸಿಪಿಸಿಆರ್ ವಿಟ್ಲದಿಂದ ಬಿಡುಗಡೆ ಮಾಡಿದ್ದೇವೆ, ಎಲ್ಲ ನಮ್ಮ ಸಿಪಿಸಿಆರ್ ವಿಟ್ಲದಲ್ಲೇ ಸಂಶೋಧನೆ ನಡೆಸಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಮ್ಮ ಕರಾವಳಿ ಕರ್ನಾಟಕ ಎಲ್ಲ ತಳಿಗಳು ಸಹ ಸೂಕ್ತವಾಗ್ತದೆ. ಈಗೇನು ನಾವು ಈಶಾನ್ಯ ರಾಜ್ಯಗಳಿಗೆ ಕೆಲವೊಂದು ಬಿಡುಗಡೆ ಮಾಡಿದ್ದೇವೆ, ಅವುಗಳನ್ನು ಆ ಪ್ರದೇಶದಲ್ಲೂ ಸಹ ಮೌಲ್ಯಮಾಪನ ಮಾಡಿರ್ತೇವೆ, ಮೌಲ್ಯೀಕರಣ ಮಾಡಿರ್ತೇವೆ. ಅವು ಅದರ ಏನು ತಳಿಗಳು ಅಲ್ಲಿ ಉತ್ತಮ ಪ್ರದರ್ಶನ ನೀಡಿರ್ತೇವೆ, ಅದರ ಆಧಾರದ ಮೇಲೆ ಆ ತಳಿಗಳನ್ನು ಆ ಪ್ರದೇಶಗಳಿಗೂ ಸಹ ಶಿಫಾರಸು ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ಇಲ್ಲಿಯವರಿಗೆ, ಇಲ್ಲಿಯ ರೈತರಿಗೆ ಮಂಗಳ ಸುಮಂಗಳ ಇದರ ಬಗ್ಗೆ ಮಾಹಿತಿ, ಹಾಗೆ ಇತ್ತೀಚಿನ ತಳಿಗಳಾದಂತಹ ನೀವು ಈ ವಿಶೇಷವಾದಂತಹ ಕುಬ್ಜ ತಳಿಗಳು ಏನು ಹೇಳಿದ್ರಿ, ಅದರ ಜೊತೆಗೆ ಶತಮಂಗಳ ಇರಬಹುದು, ಅದರ ಮೊದಲು ಮಧುರ ಮಂಗಳ ಇರಬಹುದು, ಇವುಗಳು ಮತ್ತು ಮಂಗಳಕ್ಕೆ ಏನು ವ್ಯತ್ಯಾಸಗಳು ಕಾಣ್ತವೆ? ಅದೇ ಹೇಳಿದ್ನಲ್ಲ, ಎಲ್ಲ ತಳಿಗಳನ್ನು ಒಳ್ಳೆ ತಳಿಗಳನ್ನೇ. ಯಾಕಂದ್ರೆ ನೋಡಿ, ನಾನು ತಳಿ ಅಭಿವೃದ್ಧಿ ಪಡಿಸ್ತಕ್ಕಂಥ ವಿಜ್ಞಾನಿಯಾಗಿ ಈಗ ಬಹುವಾರ್ಷಿಕ ಬೆಳೆ ಅಂತೇಳಿ ಕರಿತೀವಿ, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಇವು ಕೊಕ್ಕೋ ಇರ್ಬೋದು, ಇವುಗಳಲ್ಲಿ ಸಾಮಾನ್ಯವಾಗಿ ಒಂದೊಂದು ತಳಿ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 15-20 ವರ್ಷಗಳೇ ಬೇಕಾಗ್ತದೆ. ನೋಡಿ, ನಾನೀಗ ಒಂದು ತಳಿ ಬಗ್ಗೆ 15-20 ವರ್ಷ ಕೆಲಸ ಮಾಡಿದ್ದೇನೆ ಅಂತ ನಾವು ಡೈರೆಕ್ಟ್ ಹೊಸ ತಳಿ ಅಂತೇಳಿ ಡೈರೆಕ್ಟ್ ಆಗಿ ರೈತರ ಹತ್ರ ತರಲಿಕ್ಕೆ ಆಗುದಿಲ್ಲ. ಈಗ ನಾನು ಒಂದು ತಳಿನ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ಮೌಲ್ಯೀಕರಣ ಮಾಡಿದ್ರೆ ಅದು ತಳಿನ ನಾವು ರಾಜ್ಯ ಸರ್ಕಾರದ ಕೆಳಗಡೆ ವೆರೈಟಿ ರಿಲೀಸ್ ಕಮಿಟಿ ಇರ್ತದೆ, ಅಲ್ಲಿಗೆ ನಮ್ಮ ಸಂಶೋಧನೆಯನ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಅಲ್ಲಿ ಪಾಸ್ ಆದ್ರೆ ಮಾತ್ರ ಅಲ್ಲಿ ಹೊಸ ತಳಿ ಅಂತೇಳಿ ಆ ರಾಜ್ಯಕ್ಕೆ ಶಿಫಾರಸು ಮಾಡಿ ಬರ್ತಕ್ಕಂಥದ್ದು. ಇಲ್ಲ, ನಾವು ನಮ್ಮ ಈ ತಳಿ ಏನಿದೆ ಅದನ್ನ 2-3 ರಾಜ್ಯಗಳಲ್ಲಿ ಅದನ್ನ ಮೌಲ್ಯೀಕರಣ ಮಾಡಿದ್ದೇವೆ ಅಂತೇಳಿ ಆದ್ರೆ, ಅಂದ್ರೆ ನಮ್ಮ ತಳಿ 2-3 ರಾಜ್ಯಗಳಿಗೆ ಸೂಕ್ತವಾಗ್ತದೆ ಅಂತೇಳಿ ಆದ್ರೆ, ನಮ್ಮ ಭಾರತ ಸರ್ಕಾರದ ಕೆಳಗಡೆ ತಳಿ ಬಿಡುಗಡೆಗೊಳಿಸ್ತಕ್ಕಂಥ ಸಮಿತಿ ಇರ್ತದೆ, ಅಲ್ಲಿಗೆ ನಮ್ಮ ಸಂಶೋಧನೆಯನ್ನ ಸಬ್ಮಿಟ್ ಮಾಡಬೇಕಾಗ್ತದೆ, ಮಂಡನೆ ಮಾಡಬೇಕಾಗ್ತದೆ. ಅಲ್ಲಿ ಪಾಸ್ ಆದ್ರೆ ಮಾತ್ರ ಬೇರೆ ಬೇರೆ ಯಾವ್ಯಾವ ಪ್ರದೇಶಗಳಲ್ಲಿ ನಾವು ಮೌಲ್ಯೀಕರಣ ಮಾಡ್ತೀವಿ ಆ ಪ್ರದೇಶಗಳಿಗೆ ಹೊಸ ತಳಿ ಅಂತೇಳಿ ಶಿಫಾರಸಾಗಿ ಬರ್ತಕ್ಕಂಥದ್ದು. ಹೀಗೆ ಎಲ್ಲ ತಳಿಗಳು ಒಳ್ಳೇದಿದೆ, ಅದರಲ್ಲಿ ಇಳುವರಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಇಲ್ಲ ಎಲ್ಲ ತಳಿಗಳು ಒಳ್ಳೇದೇನೆ. ಈ ತಳಿಗಳಲ್ಲಿ ಇಳುವರಿಯನ್ನ ಬಿಟ್ಟು ಬೇರೆ ಯಾವುದಾದ್ರೂ ಕೂಡ ವಿಶೇಷವಾಗಿ ರೋಗ ಅಥವಾ ಕೀಟದ ಬಾಧೆ ಬಾರದೇ ಅದನ್ನ ಅಭಿವೃದ್ಧಿ ಮಾಡಿದಂತ ತಳಿಗಳು?

ಅತಿ ಹೆಚ್ಚು ನೀರು ಸಹ ಒಳ್ಳೇದಲ್ಲ, ಕಡಿಮೆ ನೀರು ಸಹ ಒಳ್ಳೇದಲ್ಲ. ತೋಟದಲ್ಲಿ ಅದೇ ರೀತಿ ಏನಾಗ್ತದೆ ಅಂದ್ರೆ ಇಲ್ಲೆಲ್ಲ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ, ಇಲ್ಲ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಉಜ್ರಿಕಣಿ ಡ್ರೈನೇಜ್ ಚಾನಲ್ ಅಂತ ಏನ್ ಹೇಳಿ ಕರಿತೇವೆ, ಬಸಿಗಾಲುವೆನ ಖಂಡಿತವಾಗಿಯೂ ಕೊಡಬೇಕಾಗ್ತದೆ. ನೋಡಿ, ಬಸಿಗಾಲುವೆ ಕೊಡೋದ್ರಿಂದ ನಮ್ಮ ತೋಟದಲ್ಲಿ ಅತಿಯಾದ ನೀರನ್ನ ತೋಟದಿಂದ ಹೊರಗಡೆ ಹಾಕೋದಲ್ದೇ ಬೇರೆಗಳಿಗೆ ಚೆನ್ನಾಗಿ ಗಾಳಿ ಆಡೋ ರೀತಿ ಮಾಡ್ತದೆ. ಹಾಗಾಗಿ ಗಾಳಿ ಬೇರೆಗಳಿಗೆ ತುಂಬಾ ಚೆನ್ನಾಗಿ ಗಾಳಿ ಆಡಿದ್ರೆ ಮರಗಳ ಆರೋಗ್ಯನೂ ಸಹ ಚೆನ್ನಾಗಿರ್ತದೆ. ಹಾಗಾಗಿ ಇವೆಲ್ಲ ಪ್ರಮುಖ ಪಾತ್ರವನ್ನ ವಹಿಸ್ತದೆ ತಮ್ಮ ಇಳುವರಿಯನ್ನು ಪಡೀಲಿಕ್ಕೆ, ತೋಟದ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಿಕ್ಕೆ. ಈಗ ನೀರಿನ ಬಗ್ಗೆ ಹೇಳುದಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಾದಂತಹ ಕೆಲವು ಬದಲಾವಣೆಗಳಿಂದ ನೀರಿನ ಮಳೆಯ ಒಂದು ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಆಗಿದ್ದಾವೆ. ಹೆಚ್ಚಾಗಿ ಏನಾಗಿದ್ದಾವೆ ಅಂತ ಹೇಳಿದ್ರೆ, ಕರಾವಳಿಯ ಪ್ರದೇಶದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಬೋರ್ವೆಲ್ಗಳನ್ನ ಬಳಸಿ ನಾವು ಅಡಿಕೆ ತೋಟಗಳನ್ನು ಮಾಡುವಂಥದ್ದು ಹೆಚ್ಚು ಹೆಚ್ಚು ಕಂಡು ಬಂದಿದೆ. ಬೋರ್ವೆಲ್ನ ಅತ್ಯಂತ ಆಳದ ನೀರು ಉಪಯೋಗಿಸಿದ್ರೆ ಅದರಲ್ಲಿ ಏನಾದರೂ ಕೂಡ ತೊಂದರೆಗಳು ಅಥವಾ ಇಳುವರಿಯಲ್ಲಿ ವ್ಯತ್ಯಾಸಗಳೇನಾದರೂ ಉಂಟಾ? ಅದೇ, ಬೋರ್ವೆಲ್ ನೀರು ಉಪಯೋಗ ಮಾಡಬಹುದು. ಅದಕ್ಕೋಸ್ಕರ ನಾವು ಅದನ್ನು ಶಿಫಾರಸು ಮಾಡ್ತೀವಿ. ನೀವು ಏನು ಮರಗಳಿಗೆ ನೀರನ್ನು ಒದಗಿಸ್ಲಿಕ್ಕೆ ಉಪಯೋಗ ಮಾಡ್ತೀರಿ ಅದರ ನೀರನ್ನು ಸಹ ಪರೀಕ್ಷೆ ಮಾಡಿಸಿ ಗುಣಮಟ್ಟದ ನೀರನ್ನೇ ಕೊಡಿ ಅಂತೇಳಿ. ಖಂಡಿತವಾಗಿಯೂ ನೀವು ಅದಕ್ಕೆ ಸರಿಯಾಗಿಲ್ಲದ ಉತ್ತಮ ಗುಣಮಟ್ಟದಲ್ಲದ ನೀರನ್ನು ಕೊಡ್ಲಿಕ್ಕೆ ಕೊಟ್ಟರು ಸಹ ಖಂಡಿತವಾಗಿ ಒಳ್ಳೇದಾಗೋದಿಲ್ಲ. ನೀರಿನ ಕೊರತೆ ಆದ್ರೂ ಸಹ ನಮ್ಮ ಸಿಪಿಸಿಎಲ್ ನಡೆಸಿದ ಸಂಶೋಧನೆ ಪ್ರಕಾರ ಖಂಡಿತವಾಗಿ ಇಳುವರಿ ಮೇಲೆ ಇದರ ದುಷ್ಪರಿಣಾಮ ಇರ್ತದೆ. ಖಂಡಿತವಾಗಿ ಇರ್ತದೆ. ಸಾಮಾನ್ಯವಾಗಿ ಒಂದು ನೀವು ಶಿಫಾರಸು ಮಾಡಿದ ಅಥವಾ ನಮ್ಮ ಸಾಮಾನ್ಯ ನಮ್ಮ ಊರಿನ ತಳಿಗಳಲ್ಲಿ ಅಂತರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬೇಕಾಗ್ತದೆ. ಈಗ ಕಡಿಮೆ ಅಂತರದಲ್ಲಿ ಅಥವಾ ಒಂದು ರೀತಿಯಲ್ಲಿ ಜಾಸ್ತಿ ಸಾಂದ್ರತೆಯನ್ನ ಹೆಚ್ಚು ಇಟ್ಟು ಮಾಡುವಂತಹ ತಳಿಗಳು ಏನಾದರೂ ಉಂಟಾ? ನಮ್ಮ ಸಿಪಿಸಿಆರ್ ಅಲ್ಲಿ ನಡೆಸಿದ ಸಂಶೋಧನೆ ಪ್ರಕಾರ ನಾವು ಅಡಿಕೆಗೆ ಏನು ಅಂತರವನ್ನ ಶಿಫಾರಸು ಮಾಡ್ತೇವೆ ಅಂದ್ರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸುಮಾರು 9-9 ಕನಿಷ್ಠ ಅಂತರ ಬೇಕು ಅಂತೇಳಿ, ಎತ್ತರ ಮತ್ತೆ ಮಧ್ಯಮ ಎತ್ತರ ತಳಿಗಳಿಗೆ. ಅಥವಾ ಅಡಿಕೆ ಒಟ್ಟಿಗೆ ನೀವು ಬಹು ಬೆಳೆ ಮಾಡ್ತೀವಿ ಅಂತಾದ್ರೆ 11-11 ಕೊಟ್ಟರು ಒಳ್ಳೇದು ಅಂತೇಳಿ. ಈ ಏನು ಕುಬ್ಜ ಸಂಕರಣ ತಳಿಗಳೇನಿದೆ, ಇವು ಸ್ವಲ್ಪ ಎತ್ತರ ಕಡಿಮೆ ಇರೋದ್ರಿಂದ, ಅವರ ತಲೆ ಅಥವಾ ಚಂಡೆ ಇರ್ಬೋದು ಗಾತ್ರನೂ ಸಹ ಕಡಿಮೆ ಇರೋದ್ರಿಂದ, ಇವುಗಳಲ್ಲಿ ಏನಾದರೂ ನಾವು ಅಂತರನ ಕಡಿಮೆ ಕೊಟ್ಟು ಒಂದೇ ಜಾಗದಲ್ಲಿ ಜಾಸ್ತಿ ಮರಗಳು ಬರೋ ರೀತಿ ಮಾಡಿ ಅದರಿಂದ ಇಳುವರಿ ಹೆಚ್ಚಿಗೆ ಪಡಿಬಹುದಾ ಅಂತೇಳಿ ಸಂಶೋಧನೆ ನಡೀತಾ ಇದೆ. ಅದು ಯಾವ ರೀತಿ ಅದರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಅದ್ರ ಪ್ರಕಾರ ನಾವು ನೋಡಬೇಕಾಗ್ತದೆ. ಆದ್ರೆ ಇಲ್ಲಿ ತನಕ ನಮ್ಮ ಸಿಪಿಸಿಎಲ್ ನಡೆಸಿದ ಸಂಶೋಧನೆ ಪ್ರಕಾರ ನಮಗೂ ತಿಳಿದು ಬಂದಿರತಕ್ಕಂಥದ್ದು, ದೃಢಪಟ್ಟಿರ್ತಕ್ಕಂಥದ್ದು, ಅಡಿಕೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಕನಿಷ್ಠ 9-9 ಅಂತರ ಬೇಕು ಅಂತೇಳಿ. ಈ ಮಂಗಳ ಅಥವಾ ಮಂಗಳದ ನಂತರ ಬಂದಂತಹ ಬೇರೆ ಬೇರೆ ಮಂಗಳ ತಳಿಗಳು ಈ ಊರಿನ ತಳಿಯಷ್ಟು ಹೆಚ್ಚು ಕಾಲ ಅಂತ ಹೇಳಿದ್ರೆ ಅದರ ಏಜ್ ಅಥವಾ ಅದರ ವಯಸ್ಸು ಅಷ್ಟು ಬರುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದರಿಂದಾಗಿ ಅವರಿಗೆ ಎಡೆಬೆಳೆ ಅಂದ್ರೆ ಮಧ್ಯ ಸಸಿಗಳನ್ನ ಮಾಡುವಂತಹದ್ದು ಅವಶ್ಯಕತೆ ಬೇಗ ಬೀಳ್ತದೆ, ಈ ತರ ಇದು ಹೌದಾ ಹೇಗೆ ಅಂತ? ಇಲ್ಲ, ನೀವು ಅಡಿಕೆನೆ ತಗೊಂಡ್ರೆ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ, ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ಖಂಡಿತವಾಗಿ 35-40 ತನಕ ನೀವು ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿನ ಪಡಿಬಹುದು. ಈಗ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಆದ್ರೆ ಆ ಸಮಯದಲ್ಲಿ ನಮಗೆ ರೈತರಿಗೆ ಅನ್ನಿಸ್ಬಹುದು ಇಳುವರಿ ಕಡಿಮೆ ಅಥವಾ ನಾವು ಮತ್ತೆ ಇದು ಮಾಡ್ಬೇಕಾಗ್ತದೆ. ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಆ ರೀತಿ ಸಮಸ್ಯೆಗಳೇನು ಉದ್ಭವಿಸುದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಈಗ ತಳಿಗಳ ಬಗ್ಗೆ ಹೇಳಿದ್ರಿ, ಬೀಜೋತ್ಪಾದನೆಯ ಬಗ್ಗೆ ಹೇಳುದು. ಈಗ ಬೀಜೋತ್ಪಾದನೆ ಮಾಡುವಂತದ್ದು ಯಾವ ತರ, ಮತ್ತೆ ಈ ತಳಿಗಳನ್ನ ರೈತರಿಗೆ ನೀವೇ ಕೊಡ್ತೀರಾ ಹೇಗೆ ಅನ್ನುವಂಥದ್ದು? ನೋಡಿ, ಈ ಅಡಿಕೆ ಏನಿದೆ ಇದು ಬಹುವಾರ್ಷಿಕ ಬೆಳೆ. ಇದರಲ್ಲಿ ನಾವು ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಡಬೇಕು ಅಂದ್ರೆ, ನಮ್ಮ ತೋಟದಲ್ಲಿ ನಾಟಿ ಮಾಡ್ಲಿಕ್ಕೆ ಉಪಯೋಗ ಮಾಡತಕ್ಕಂಥ ಗಿಡಗಳ ಗುಣಮಟ್ಟ ಅತ್ಯುತ್ತಮವಾಗಿರ್ಬೇಕಾಗ್ತದೆ. ಉತ್ಕೃಷ್ಟ ಗಿಡಗಳನ್ನ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾನು ಮೊದಲೇ ತಿಳಿಸಿದ ಹಾಗೆ, ನೀವು ಅಡಿಕೆ ಸಸಿ ಇವತ್ತು ನಾಟಿ ಮಾಡಿದ್ರಿ ಅಂತ ಆದ್ರೆ ಪಿಂಗಾರ ಅಥವಾ ಅಂಬಾಳೆ ಬರಲಿಕ್ಕೆ 4-5 ವರ್ಷಗಳು ಬೇಕಾಗ್ತದೆ. ನಿಮಗೆ ಒಳ್ಳೆ ಆದಾಯ ಕೊಡತಕ್ಕಂಥ ಇಳುವರಿ ಬೇಕಾದ್ರೆ ಅಂದ್ರೆ ಸುಮಾರು ಈಲ್ಡ್ ಸ್ಟೆಬಿಲೈಸೇಷನ್ ಅಂತೇಳಿ ಕರೀತಿ, ಸ್ಥಿರವಾದ ಇಳುವರಿಯನ್ನು ಪಡೀಲಿಕ್ಕೆ ಸುಮಾರು 7-8 ವರ್ಷಗಳೇ ಬೇಕಾ. ಈಗ ನಮಗೆ 7-8 ವರ್ಷಗಳಾದ್ಮೇಲೆ ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದ ಗಿಡ ಗುಣಮಟ್ಟದಲ್ಲ ಅಂತ ಗೊತ್ತಾದ್ರೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗ್ತದೆ. ನಾವು ಆ ಗಿಡಗಳನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೇವೆ, ಎಷ್ಟು ಖರ್ಚು ಮಾಡಿರ್ತೇವೆ, ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ಯಾವುದೇ ಬಹುವಾರ್ಷಿಕ ಬೆಳೆಗಳಿರಲಿ ಅದರಲ್ಲಿ ಗುಣಮಟ್ಟದ ಗಿಡಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕಾಗ್ತದೆ. ನಮ್ಮ ಸಿಪಿಸಿಆರ್ ಅಲ್ಲಿ ಸಹ ಪ್ರತಿ ವರ್ಷ ಲಕ್ಷಾಂತರಗಟ್ಟಲೆ ಗುಣಮಟ್ಟದ ಗಿಡಗಳನ್ನ ಮಾಡಿ, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕೊಕ್ಕೋ ಇರ್ಬೋದು, ಇವುಗಳ ರೈತರಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಅಡಿಕೆಯಲ್ಲಿ ಮುಖ್ಯವಾಗಿ 4 ಹಂತದಲ್ಲಿ ಆಯ್ಕೆಯನ್ನ ಅನುಸರಿಸ್ತಾ ಇದ್ದೇವೆ ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಲಿ. ಮೊದಲನೇದಾಗಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂತಹ ತಾಯಿ ಮರಗಳಿಂದ ಗುಣಮಟ್ಟದ ಬೀಜಗಳ ಆಯ್ಕೆಯನ್ನ ಮಾಡ್ತಕ್ಕಂಥದ್ದು, ಬೀಜಗಳ ಆಯ್ಕೆ ಮಾಡಿ ಆದ್ಮೇಲೆ ಪಾತಿಗಳಲ್ಲದ ನರ್ಸರಿಗಳಲ್ಲಿ ಆಗ್ತಕ್ಕಂಥದ್ದು. ಈಗ ನಾಲ್ಕನೇ ಹಂತ, ಈ ಗಿಡಗಳನ್ನು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಥವಾ ರೈತರಿಗೆ ಕೊಡಲಿಕ್ಕೆ ಸಿದ್ಧವಾಗಿದೆ ಅಂದಮೇಲೆ ಆ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಅನುಸರಿಸ್ತಕ್ಕಂಥದ್ದು. ಹೀಗೆ ನಾಲ್ಕು ಹಂತಗಳಲ್ಲಿ ಆಯ್ಕೆ ಮಾಡ್ತಾ ಇದ್ದೇವೆ. ಮೊದಲನೇದಂದ್ರೆ ತಾಯಿ ಮರಗಳ ಆಯ್ಕೆ ಅಂತೇಳಿ ಬಂದರೆ, ನಾವು ಸುಮಾರು 10-12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಮರಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂತಹ ಮರಗಳು ಬೇಗ ಇಳುವರಿ ಕೊಡಲಿಕ್ಕೆ ಶುರು ಮಾಡಿರಬೇಕಾಗ್ತದೆ. ಅಂತಹ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಗೆಗಳು ಅಥವಾ ಎಲೆಗಳು ಇರಬೇಕಾಗ್ತದೆ. ಅಂತಹ ಮರಗಳು ಯಾವುದೇ ಕೀಟ ಅಥವಾ ರೋಗ ಬಾಧೆಯಿಂದ ಮುಕ್ತವಾಗಿರಬೇಕಾಗ್ತದೆ. ಹೀಗೆ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತೇವೆ. ಅಂತಹ ತಾಯಿ ಮರಗಳಿಂದ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು, ಸುಮಾರು 35 ಗ್ರಾಮು ಅದಕ್ಕಿಂತ ಹೆಚ್ಚು ತೂಕ ಇರತಕ್ಕಂಥದ್ದು, ಆಯ್ಕೆ ಮಾಡಿದಂತಹ ಬೀಜಗಳು ಎಷ್ಟು ತೂಕ ಇರ್ತದೋ ಅಷ್ಟು ಉತ್ಕೃಷ್ಟ ಗಿಡಗಳನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು, ಸುಮಾರು 35 ಗ್ರಾಮು ಅದಕ್ಕಿಂತ ಹೆಚ್ಚು ತೂಕ ಇರತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಬೀಜಗಳನ್ನು ಆಯ್ಕೆ ಮಾಡಿ ಆದ್ಮೇಲೆ ನರ್ಸರಿ ಅಥವಾ ಪಾತಿಗಳಲ್ಲಿ ಆಗ್ತಕ್ಕಂಥದ್ದು, ಪ್ರಾಥಮಿಕ ಹಂತದ ನರ್ಸರಿ, ಎರಡನೇ ಹಂತ ನರ್ಸರಿ ಅಂತೇಳಿ ಮಾಡ್ತಾ ಇದ್ರು. ಅಂದ್ರೆ ಈಗ ಆಯ್ಕೆ ಮಾಡಿದಂತಹ ಬೀಜಗಳನ್ನ ಭೂಮಿ ಮೇಲೆನೆ, ನೆಲದ ಮೇಲೆನೆ ಬೆಡ್ ಮಾಡ್ತಕ್ಕಂಥದ್ದು, ಬೆಡ್ ಮಾಡಿ ಸುಮಾರು 5 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನ ಹಾಕ್ತಾ ಇದ್ರು, ನಾಟಿ ಮಾಡ್ತಾ ಇದ್ರು. ಅದಕ್ಕೆ ಬೈಗೆ ಹುಲ್ಲು ಅಥವಾ ಅಡಿಕೆ ಸೋಗೆ ಅಥವಾ ತೆಂಗಿನ ಸೋಗೆಯಿಂದ ಮುಚ್ಚಿಬಿಟ್ಟು ನೀರನ್ನು ಉಣಿಸ್ತಾ ಇದ್ರು. ಅದಾಗಿ 4-5 ತಿಂಗಳಾದ್ಮೇಲೆ ಮತ್ತೆ ಎರಡನೇ ಹಂತದ ನರ್ಸರಿ ಅಂತೇಳಿ ಅದಕ್ಕೆ ಎರಡನೇ ನೆಲದ ಮೇಲೆ ಬೆಡ್ ಮಾಡಿ ಅಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ರು. ಇದು ಮೊದಲು ಕೂಲಿ ಆಳುಗಳ ಸಮಸ್ಯೆ ಇರಲಿಲ್ಲ, ಹೀಗಾಗಿ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ನಾವು ಈಗೇನ್ ಮಾಡಬಹುದು ಅಂದ್ರೆ, ನಮ್ಮ ಸಿಪಿಸಿಯಲ್ಲಿ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದೇವೆ. ನೀವು ಆಯ್ಕೆ ಮಾಡಿದಂತಹ ಬೀಜಗಳನ್ನು ಡೈರೆಕ್ಟ್ ಆಗಿ ಪಾಲಿಥೀನ್ ಬ್ಯಾಗ್ ಅಥವಾ ತೊಟ್ಟೆಗಳಲ್ಲೇ ಹಾಕ್ತಕ್ಕಂಥದ್ದು, ನಮಗೆ ಸುಮಾರು 10-6 ಇಂಚು ಗಾತ್ರದ ತೊಟ್ಟೆಗಳು ಬೇಕಾಗ್ತದೆ. ಅದರಲ್ಲಿ ಸುಮಾರು ನಮಗೆ 9 ರಂಧ್ರಗಳು ಇರಬೇಕಾಗ್ತದೆ. ಆ ತೊಟ್ಟೆಗಳಿಗೆ 10-6 ಇಂಚು ಗಾತ್ರದ ತೊಟ್ಟೆಗಳಿಗೆ ನಾವು ಮಣ್ಣು, ಗೊಬ್ಬರ ಮತ್ತು ಮರಳು ಅಥವಾ ವೈಗೆಯನ್ನ 7-3-2 ಪ್ರಮಾಣದಲ್ಲಿ, ಅಂದ್ರೆ 7ರ ಪ್ರಮಾಣ ಫಲವತ್ತಾದ ಮಣ್ಣು, 3ರ ಪ್ರಮಾಣ ಸಾವಯವ ಗೊಬ್ಬರ, 2ರ ಪ್ರಮಾಣ ಮರಳು ಅಥವಾ ವೈಗೆಯನ್ನು ಮಿಶ್ರಣ ಮಾಡಿ ತುಂಬಿಸ್ತಕ್ಕಂಥದ್ದು. ತುಂಬಿಸಿಬಿಟ್ಟು ನಾವು ಬೀಜವನ್ನು ನಾಟಿ ಮಾಡ್ತಕ್ಕಂಥದ್ದು. ಬೀಜವನ್ನು ನಾಟಿ ಮಾಡಿ ಆದ್ಮೇಲೆ ನಾವು ಮತ್ತೆ ಅದಕ್ಕೆ ಮುಚ್ಚಿಗೆ ಮಾಡಬೇಕು. ಮುಚ್ಚಿಗೆ ಬೈಗೆ ಹುಲ್ಲು ಅಥವಾ ಅಡಿಕೆ ಸೋ ಅಥವಾ ಅಡಿಕೆ ಸೋಗಿ ಅಥವಾ ತೆಂಗಿನ ಸೋಗಿಂದ ಮುಚ್ಚಿಗೆ ಮಾಡಿ ನೀರನ್ನು ಉಣಿಸ್ತಕ್ಕಂಥದ್ದು. ಯಾವಾಗಲೂ ಸಹ ನರ್ಸರಿ ಅಥವಾ ಪಾತಿಗಳೇನಿದೆ ನೆರಳನ್ನೇ ಇರ್ತಕ್ಕಂಥದ್ದು. ಅದಾದ್ಮೇಲೆ ನಮಗೆ ಅಡಿಕೆ ಬೀಜಗಳು ಏನಿದೆ ಮೊಳಕೆ ಬರಲಿಕ್ಕೆ ನಮಗೆ ಸುಮಾರು ಸರಾಸರಿ ತಗೊಂಡ್ರೆ ಸುಮಾರು 43-95 ದಿನಗಳೆಲ್ಲ ಬೇಕಾಗ್ತದೆ. ಎಷ್ಟು ದಿನ ಬೇಗ ಅವು ಮೊಳಕೆ ಬರ್ತದೆ ಅಂಥದ ಬೀಜಗಳಿಂದ ಉತ್ಕೃಷ್ಟ ಗಿಡಗಳನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜ ಅಂದರೆ 30-35 ದಿನಕ್ಕೆಲ್ಲ ಮೊಳಕೆ ಬರ್ತದೆ. ಇದಾದ್ಮೇಲೆ ಈಗ ಗಿಡಗಳು ನಾವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಆದರೆ ಗಿಡಗಳ ಹಂತದಲ್ಲೂ ಆಯ್ಕೆಯನ್ನು ಅನುಸರಿಸ್ತೇವೆ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿಬಿಟ್ಟು. ಈಗ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉತ್ತಮ ಗುಣಮಟ್ಟದ ಗಿಡ ಅಂತ ಆದರೆ ಸುಮಾರು 1 ವರ್ಷದಿಂದ 1.5 ವರ್ಷ ವಯಸ್ಸಾಗಿರ್ತಕ್ಕಂಥ ಗಿಡಗಳು. ಅಂತಹ ಗಿಡಗಳಲ್ಲಿ ಸುಮಾರು 5-6 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ. ಮತ್ತೆ ಅಂತಹ ಗಿಡಗಳ ಕಾಂಡದ ದಪ್ಪ ಸುಮಾರು 6 ಸೆಂಟಿಮೀಟರ್ ಅದಕ್ಕಿಂತ ಹೆಚ್ಚು ಇರಬೇಕಾಗ್ತದೆ. ಹೀಗೆ ಮತ್ತೆ ಗಿಡಗಳ ಹಂತದಲ್ಲೂ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ನಾವು ಆಯ್ಕೆಯನ್ನೇ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು. ಈಗ ಈ ಮಂಗಳದಿಂದ ಹಿಡಿದು ಶತಮಂಗಳದವರೆಗೆ ಬೇರೆ ಬೇರೆ ತಳಿಗಳ ಗಿಡಗಳನ್ನ ರೈತರು ಬೆಳೆಸಿ ಅವರೇ ಅದನ್ನ ಬೀಜೋತ್ಪಾದನೆಯನ್ನ ಮಾಡಬಹುದಾ ಹೇಗೆ? ಖಂಡಿತವಾಗಿ. ಈಗ ನಾವು ಉದಾಹರಣೆಗೆ ರೈತರನ್ನೇ ಮಾಡ್ತೀವಿ ಅಂತ ಆದ್ರೆ, ಒಂದು ಮಂಗಳ ತಳಿ ಅಂತ ಹೇಳಿದ್ರೆ ಅವ್ರು ಸಪರೇಟ್ ಒಂದು ತೋಟವನ್ನ ಮಾಡಿಕೊಂಡಿದ್ರೆ ಖಂಡಿತವಾಗಿ ಅದೇ ಮಂಗಳ ತಳಿಗೆನೆ. ನೋಡಿ, ನಾವು ಇನ್ನೊಂದು ಮುಖ್ಯ ಅಂಶ ಏನಾಗುತ್ತೆ ಅಂದ್ರೆ, ನಾವು ಬೆಳೆಗಳನ್ನು ಮುಖ್ಯವಾಗಿ 2 ರೀತಿಯಾಗಿ ವಿಭಾಗ ಮಾಡ್ತೇವೆ. ಒಂದು ಸ್ವಕೀಯ ಪರಾಗಸ್ಪರ್ಶ ಇರತಕ್ಕಂಥ ಬೆಳೆಗಳು ಅಂತೇಳಿ ಸೆಲ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತೇಳಿ ಕರಿತೀವಿ. ಎರಡನೇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತೇಳಿ ಕರಿತಕ್ಕಂಥದ್ದು, ಪರಕೀಯ ಪರಾಗಸ್ಪರ್ಶ ಇರತಕ್ಕಂಥ ಬೆಳೆಗಳು ಅಂತೇಳಿ. ಈ ಅಡಿಕೆ ಏನಿದೆ, ಇದು ಅತ್ಯಂತ ಹೆಚ್ಚು ಪರಕೀಯ ಪರಾಗಸ್ಪರ್ಶ ಇರತಕ್ಕಂಥ ಬೆಳೆ. ಸಂಶೋಧನೆ ಮೂಲಕ ತಿಳಿದಿರ್ತಕ್ಕಂಥದ್ದು ಏನಪ್ಪಾ ಅಂದರೆ, ನಾವು ಅಡಿಕೆಯ ಪರಾಗುರಿಯನ್ನು ಏನಿದೆ ನಮಗೆ 1.2 ಕಿಲೋಮೀಟರ್ ರೇಡಿಯಸ್ ತನಕ ಹೋಗ್ತದೆ ಅಂತೇಳಿ. ಅಂದ್ರೆ ನಮಗೆ ಅದರ ಈಗ ಮಂಗಳ ತಳಿ ಹಾಕಿದ್ದೇವೆ, ಪ್ಯೂರಿಟಿ ಮೇಂಟೈನ್ ಮಾಡಬೇಕು, ಅದ್ರ ಗುಣಮಟ್ಟ ಅದೇ ರೀತಿ ಇರಬೇಕು ಅಂತ ಆದ್ರೆ ಸುಮಾರು 1.2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬೇರೆ ತಳಿ ತೋಟ ಇರಬಾರ್ದು. ಇದು ಸಾಧ್ಯ ಇಲ್ಲ, ಯಾಕೆಂದ್ರೆ ನಮ್ದು ಇಲ್ಲಿ ಮಂಗಳ ತಳಿ ಇರ್ತದೆ, ಇನ್ನೊಬ್ಬರದು ಸುಮಂಗಳ ತಳಿ ಇರ್ತದೆ, ಹೀಗೆ ಪರಾಗರೇಣು ಕಲಬೆರಕೆ ಆಗ್ತಾ ಇರ್ತದೆ. ನಿಮಗೆ ಗುಣಮಟ್ಟದ ಗಿಡಗಳನ್ನು ಅಥವಾ ಬೀಜಗಳನ್ನ ಪಡಿಬೇಕಂತ ಆದ್ರೆ ಇಂಟರ್ಸೆ ಮೇಟಿಂಗ್ ಅಂತೇಳಿ ಮಾಡ್ತೇವೆ. ಇಂಟರ್ಸೆ ಮೇಟಿಂಗ್, INTRSE, ಇಂಟರ್ಸೆ ಮೇಟಿಂಗ್ ಅಂತೇಳಿ. ಉದಾಹರಣೆಗೆ ಈಗ ಒಂದು ಮಂಗಳ ಮರ ಇದೆ, ಆ ಮಂಗಳ ಮರದ್ದು ಪಿಂಗಾರ ಬರ್ತಿದ್ದಾಗೇನೆ ಅದಕ್ಕೆ ನಾವು ಬ್ಯಾಗ್ ಮಾಡ್ತೇವೆ. ಬೇರೆ ಯಾವುದು ತಳಿಯ ಪರಾಗರೇಣು ಬಂದು ಕಲಬೆರಕೆ ಮಾಡದ ಹಾಗೆ ಬ್ಯಾಗ್ ಮಾಡಿಬಿಟ್ಟು ನಾವು ಇನ್ನೊಂದು ಮಂಗಳ ಮರದಿಂದ ಪರಾಗರೇಣು ಅಥವಾ ಪೋಲಂಗ್ರೆಯಿಂದ ಸಂಗ್ರಹಣೆ ಮಾಡಿ ಮ್ಯಾನ್ಯಲಿ ಪಾಲಿನೇಷನ್ ಮಾಡ್ತೇವೆ. ಇದನ್ನು ಇಂಟರ್ಸೆ ಮೇಟಿಂಗ್ ಅಂತೇಳಿ ಕರಿತೀವಿ. ಈ ವಿಧಾನದಿಂದ ನಾವು ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಿದರೆ ತಾಯಿ ಮರಗಳನ್ನೇ ಹೋಲ್ತಕ್ಕಂಥ ಗುಣಲಕ್ಷಣಗಳು ಜಾಸ್ತಿ ಇರ್ತದೆ. ರೈತರು ಸಹ, ನನಗೂ ಗೊತ್ತಿರೋ ಹಾಗೆ ಸುಮಾರು ಜನ ರೈತರು ಸಹ ಅವರವರ ತೋಟಗಳಲ್ಲೇ ಗುಣಮಟ್ಟದ ತಾಯಿ ಮರಗಳನ್ನು ಆಯ್ಕೆ ಮಾಡಿ, ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿ, ಒಳ್ಳೆ ಗುಣಮಟ್ಟದ ಗಿಡಗಳನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಉಪಯೋಗಕ್ಕಾಗಿ. ಒಂದು ಪ್ರಶ್ನೆ ಸಾಮಾನ್ಯ ರೈತರಲ್ಲಿದೆ, ಈ CPCRI ಇಂದ ಈ ರೀತಿಯ ಮಂಗಳ ಶತಮಂಗಳದವರೆಗೆ ಬೇರೆ ಬೇರೆ ತಳಿಗಳನ್ನ ಅವರಿಗೆ ಬೇಕಾಗಿ ನೀವು ಉತ್ಪಾದನೆ ಮಾಡಿ ನೇರವಾಗಿ ಅವರಿಗೆ ಕೊಡ್ತೀರೋ ಅನ್ನುವಂಥದ್ದು? ಖಂಡಿತವಾಗಿಯೂ ಕೊಡ್ತಾ ಇದ್ದೇವೆ ಸರ್. ಸುಮಾರು ವರ್ಷಗಳಿಂದ ನಾವು ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಸಿಪಿಸಿಆರ್ಗೆ ಸುಮಾರು 10 ರಾಜ್ಯಗಳಿಂದ ಹೆಚ್ಚು ಕಡೆಯಿಂದ ಅರ್ಜಿ ಬರ್ತದೆ ಪ್ರತಿ ವರ್ಷ. ಎಲ್ಲ ಈ ರಾಜ್ಯಕ್ಕೂ ಸಹ ನಾವು ಉತ್ಪಾದನೆ ಮಾಡಿ ತಲುಪಿಸ್ತಾ ಇದ್ದೇವೆ. ಅದಕ್ಕೆ ಯಾವ್ದಾದ್ರೂ ರೀತಿಯಲ್ಲಿ ಈ ತರ ಮಾಡಬೇಕು ಅಂತ ರೈತರಿಗೆ ಏನಾದ್ರೂ ನಮ್ಮ ಸಿಪಿಸಿಆರ್ ತಳಿಗಳು ಬೀಜ ಮೊಳಕೆ ಅಥವಾ ಬೀಜ ಅಥವಾ ಗಿಡ ಬೇಕಾದ್ರೆ ನಮ್ಮ ಸಿಪಿಸಿಆರ್ ಗೆ ಇಮೇಲ್ ಮಾಡಬಹುದು. ಅವರ ಪೂರ್ತಿ ಅಡ್ರೆಸ್ ಅಥವಾ ಫೋನ್ ನಂಬರ್ ಹಾಕಿ ನನಗೆ ಇಂಥ ತಳಿ ಇಷ್ಟು ಗಿಡ ಬೇಕು ಅಥವಾ ಇಷ್ಟು ಮೊಳಕೆ ಬೇಕು ಅಥವಾ ಇಷ್ಟು ಬೀಜ ಬೇಕಂತೇಳಿ ಇಮೇಲ್ ಮಾಡಬಹುದು, ಅಥವಾ ಪೋಸ್ಟ್ ಮೂಲಕನೂ ಅವರ ರಿಕ್ವೆಸ್ಟ್ ಅನ್ನು ಕಳಿಸಿಕೊಡ್ಬಹುದು. ಮುಖ್ಯಸ್ಥರು ಸಿಪಿಸಿಆರ್ ಐ ವಿಟ್ಲ 574243 ದಕ್ಷಿಣ ಕನ್ನಡ ಕರ್ನಾಟಕ, ಇವರಿಗೆ ನಮಗೆ ಪೋಸ್ಟ್ ಮೂಲಕನೂ ಅವರ ರಿಕ್ವೆಸ್ಟ್ ಅನ್ನು ಕಳಿಸಿಕೊಡ್ಬಹುದು. ಒಟ್ಟಾರೆಯಾಗಿ ಹೇಳುದಿದ್ರೆ ತಾವು ರೈತರಿಗೆ ಈ ಹೊಸ ಹೊಸ ತಳಿಗಳು, ಸಂಕೀರ್ಣ ತಳಿಗಳಿರಬಹುದು, ಹಲವಾರು ತಳಿಗಳಲ್ಲಿ ರೈತರು ಅವರ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಬೆಳೆಯನ್ನ ಬೆಳೆಯಬೇಕಿದ್ರೆ ಏನು ಯೋಚನೆ ಮಾಡಬೇಕು? ಖಂಡಿತವಾಗಿಯೂ ಅದು ರೈತರ ಮೇಲೂ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ ಕೆಲವು ರೈತರು ಬರ್ತಾರೆ, ಸರ್ ನಮಗೆ ಬೇಗ ಪಿಂಗಾರ ಕೊಡ್ತಕ್ಕಂಥದ್ದು ಎತ್ತರ ಕಡಿಮೆ ಇರತಕ್ಕಂಥ ತಳಿಗಳನ್ನು ಕೊಡಿ ಅಂತೇಳಿ ಬರ್ತಾರೆ. ಕೆಲವು ರೈತರು ಬರ್ತಾರೆ, ಸರ್ ನನಗೆ ಇಳುವರಿ ಜಾಸ್ತಿ ಬೇಕು, ಒಂದು ಮರದಿಂದ ಒಂದು ವರ್ಷಕ್ಕೆ ಕನಿಷ್ಠ 3.5 kg ಅದಕ್ಕಿಂತ ಜಾಸ್ತಿ ಇಳುವರಿ ಬೀರ್ತಕ್ಕಂಥ ತಳಿಗಳನ್ನು ಕೊಡಿ ಅಂತೇಳಿ. ಈಗ ಎಲ್ಲ ತಳಿಗಳನ್ನು ಸಹ ಒಳ್ಳೆಯ ತಳಿ ಮೊದಲು ತಿಳಿಸಿದ ಹಾಗೆ, ಆದರೆ ನಾವು ಏನು ಈ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಾಗ ನಾವು ಏನು ಹೇಳ್ಬೋದು ಅಂದರೆ, ಸರಿಯಾಗಿ ಪ್ರತಿ ವರ್ಷ ಏನೇನು ಕನಿಷ್ಠ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿ, ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶ ನಿರ್ವಹಣೆ ಮಾಡ್ತಾ ಬನ್ನಿ, ಅದೇ ರೀತಿ ಸರಿಯಾಗಿ ಉಜ್ರಿ ಕಣಿ ಕೊಡಿ, ಎಷ್ಟು ಬೇಕೋ ನೀರು ಅಷ್ಟನ್ನು ಮಾತ್ರ ಕೊಡಿ, ಅತಿಯಾದ ನೀರು ಸಹ ಒಳ್ಳೇದಲ್ಲ. ಹೀಗೆ ಕನಿಷ್ಠ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತೇಳಿ ಕರಿತೀವಿ, ಅದನ್ನ ಫಾಲೋ ಮಾಡಿ ಖಂಡಿತವಾಗಿಯೂ ಉತ್ತಮ ಇಳುವರಿಯನ್ನು ಪಡಿಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ. ಮುಖ್ಯವಾಗಿ ಅಡಿಕೆ ಸಸಿಗಳಲ್ಲಿ ಯಾವ್ಯಾವ ರೀತಿಯ ಹೊಸ ಹೊಸ ಸಂಕೀರ್ಣ ತಳಿಗಳನ್ನು ಸಿಪಿಸಿಆರ್ಐ ಮಾಡಿ ಉತ್ಪಾದನೆ ಮಾಡ್ತಾ ಇದೆ ಮತ್ತು ರೈತರಿಗೆ ಕೊಡ್ತಾ ಇದೆ, ಜೊತೆಗೆ ಬೀಜೋತ್ಪಾದನೆ ಮತ್ತು ಸಸಿಗಳನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಗಮನವನ್ನು ಕೊಡಬೇಕು ಅನ್ನುವುದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಅಡಿಕೆ ತಳಿಗಳು ಮತ್ತು ಬೀಜೋತ್ಪಾದನೆ ಕುರಿತು ಡಾ ನಾಗರಾಜ್ ಎನ್ಆರ್, ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿಗಳು ಐಸಿಎಆರ್ ಸಿಪಿಸಿಆರ್ಐ ವಿಟ್ಲ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು, ನಾಗಪ್ಪ ಸಣಕೋಸು ಗೌಡ ಮತ್ತು ಸಂಗಡಿಗರಿಂದ. ಸಿಕ್ಕವನೇಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ತಮ್ಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗರ ನದಿ ದಟ್ಟೆ ಹೋದರು ಸಿಕ್ಕವನೇಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗನ ನದಿಗೆಟ್ಟೆ ಹೋದರು ಸಿಕ್ಕವನೇಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಎದ್ದುವಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಸನ್ಯಸಿಗಾರ ಸಿಕ್ಕವನೇಲುವನೋ ಸಿಕ್ಕವನೇನುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲು ಮುನ್ನ ಎಡಗಲ ತಟ್ಟಲು ಮುದ್ದು ಜನಿಸಿಗಿವನು ಸಿಕ್ಕವನು ಹೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇನುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇನುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇನುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇನುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತಯಾರು ಇಲ್ಲದೆ ಕುಡಿದ, ರಂಗಯ್ಯ ತಯಾರು ಇಲ್ಲದೆ ಕುಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ. ಸಿಕ್ಕವನೇಲುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿಟ್ಟು ಎನ್ನತ್ತಾಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವನೇಲುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಹುಳಂದೆ ಗಂಡ ದಂಡಿಗೋದೋ. ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಮಡದಿ ಸಣ್ಣು ಗಂಡ ದಂಡಿಗೋದೋ. ದಂಡಿಗೆ ಹೋಗುವಾಗೆ ಏನ ನೆಟ್ಟೆವಾದು, ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು, ಅದು ಗಂಡ ಬಾಳೆ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು. ಬಾಳೆ ನೆಟ್ಟೆವಾದು, ಅದು ಗಂಡ ಬಾಳೆ ನೆಟ್ಟೆವಾದು. ಬಾಳೆ ನಾರಿ ದಂಗೆ ಎರದಳು ಎನ ಮಡೋದಿಯೋ, ಬಾಳೆ ನಾರಿ ನೆರದಳು ಎನ ಮಡದಿಯೋ. ಏಳು ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಗಂಡ ಮನೆಗೆ ನಾದಾರ ಬಂದು, ಮನೆಗೆ ನಾದಾರ ಬಂದೆ ಬಾಗಿಲ ಹಲ ನಿಂತೆ ಕಂಡು, ಬಾಗಿಲ ಹಲ ನಿಂತೆ ಕಂಡು, ಬಾಗಿಲ ಹಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದೋ, ಗಂಡ ಮನೆಯ ಹಾಲಾರಂದೆ ಕರೆದೋ, ಮನೆಯ ಹಾಲಾರಂದೆ ಕರಿದೋ ಗಂಡ ಮಡದಿ ತಾಹ ನದಳೋ, ಕರೆದ ಗಂಡ ಮಡದಿ ತಾಹ ನದಳೋ, ಮನೆಯ ಹಾಲಾರಂದೆ ಕರಿದ ಗಂಡ ಮಡದಿ ತಾಹ ನದಳೋ. ಮಡದಿ ತಾನದಳು, ಮಡದಿ ತಾನದಳು ಗಂಡ ಕಾಲಿಗೆ ನೀರರಿ ಎಂದು, ಮಡದಿ ತಾನದಳು ಕಾಲಿಗೆ ನೀರೇ ಬಂದಳು, ಮಡದಿ ತಾಯಿ ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಾಕೆ ನಿನ್ನೆಗ ತಂದ ನೀರೋ ಕಾಲಿಗೆ ನೀರರುವಾಕೆ ಇನ್ನಾಗ ತಂದ ನೀರೋ ನಿನ್ನೆಗ ತಂದ ನೀರೋ ಮೊನ್ನೆಗೆ ಮಾಡಿ ದಡುಗೆ ಮೊನ್ನೆಗ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ